ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನುಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರತಿ ತಿಂಗಳು 9ನೇ ತಾರೀಖಿನಂದು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯಲಿದೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಈ ಅಭಿಯಾನದಲ್ಲಿ ತೊಡಕಿನ ಗರ್ಭಿಣಿಯರ ಆರೈಕೆಗೆ ಹೆಚ್ಚಿನ ಆದ್ಯತೆ. ತೊಡಕಿನ ಗರ್ಭಿಣಿಯರ ಅನುಸರಣಾ ಭೇಟಿಗಳಿಗೆ ನೆರವಾಗಲು ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ. ತೊಡಕಿನ ಗರ್ಭಿಣಿಯರ ಅನುಸರಣಾ ಭೇಟಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ವಿಶ್ವ ರೇಡಿಯೋ ದಿನದ ಶುಭಾಶಯವನ್ನು ಕೋರ್ತಾ ಇಂದಿನ ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಯಾವಾಗಲೇ ನಿಮಗೆ ತಿಳಿದಿದೆ ಇವತ್ತಿನ ವಿಷಯ ಏನು, ನೀವು ಏನನ್ನು ಯಾರನ್ನು ಪ್ರಶ್ನೆಗಳನ್ನು ಕೇಳಬೇಕು ಅಂಥೇಳಿ. ಆದರೂ ಕೂಡ ನಾನು ಒಂದಿಷ್ಟು ಉಲ್ಲೇಖವನ್ನು ಕೊಡೋದು, ಮುನ್ನುಡಿಯನ್ನು ಕೊಡೋದಕ್ಕಂಥದ್ದು ವಾಡಿಕೆ. ನಮ್ಮ ಜೊತೆಗಿದ್ದಾರೆ ಇಂದು ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿರ್ತಕ್ಕಂತಹ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಜಿ ಎಸ್ ಯೋಗೀಶ್ ಅವರು. ಡಾಕ್ಟರ್ ಯೋಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ, ನಮಸ್ಕಾರ. ಜೊತೆಗೆ ಮತ್ತೊಬ್ಬರು ವಿಷಯ ತಜ್ಞರು, ಡಾಕ್ಟರ್ ಮಮತಾ SB ಅವರು, ಸಹಾಯಕ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಡಾಕ್ಟರ್ ಮಮತಾ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರ ರೈತ ಬಾಂಧವರೇ. ನಿಮಗೆ ಬೇಸಿಗೆ ಪ್ರಾರಂಭ ಆಗಿದೆ, ನಾವೇನು ಎಲ್ಲೋ ನೆರಳನ್ನು ಹುಡ್ಕೊಂಡು ಹೋಗಿ ನಿಲ್ಬೋದು, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೋದು, ಆದರೆ ನಮ್ಮ ಬೆಳೆಗಳಿಗೆ ಇಂತಹ ಬಿಸಿಲಿನಿಂದ ರಕ್ಷಣೆ ಕೊಡೋದು ಹೇಗೆ, ಮತ್ತು ಈ ಬಿಸಿಲಿನ ಪರಿಣಾಮದಿಂದ ಆಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನು, ಮತ್ತು ನಿಮ್ಮ ನೀವು ಇವಾಗ ನೆಟ್ಟಿ ಬೆಳೀತಾ ಇರತಕ್ಕಂತಹ ಬೆಳೆಗಳಿಗೆ, ಪೋಷಿಸ್ತಾ ಇರತಕ್ಕಂಥ ಬೆಳೆಗಳಿಗೆ ಯಾವುದಾದ್ರು ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದರೆ ಅದಕ್ಕೆ ಒಂದು ಪರಿಹಾರವನ್ನು ನೀವು ಇಂದಿನ ಕಾರ್ಯಕ್ರಮದಲ್ಲಿ ಒಂದು ದೂರವಾಣಿಯನ್ನು ಕರೆ ಮಾಡಿ ನಮ್ಮ ವಿಷಯ ತಜ್ಞರಿಂದ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ನಿಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಬೋದು. ಆ ನಿಟ್ಟಿನಲ್ಲಿ ಇಂದಿನ ನೇರ ಫೋನಿನ ಕಾರ್ಯಕ್ರಮ. ನಮ್ಮ ಜೊತೆ ಯಾರಿದ್ದಾರೆ, ಮೊದಲು ಕರೆ ಮಾಡಿರ್ತಕ್ಕಂಥವ್ರು? ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಶ್ರೀ ನರಸೀಪುರ ತಾಲೂಕು ಸೋಸ್ಟ ಗ್ರಾಮದಿಂದ ಎಸ್ ಮಾದೇಶ್ವರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹಾ ಮಾದೇಶ್ವರ, ನಿಮಗೂ ನಮಸ್ಕಾರ. ಈಗ ನಾವು ಭತ್ತದ ಫಸಲು ಮಾಡಿ ಕಟಾವು ಮಾಡಿ ಎಲ್ಲ ಆಯ್ತು. ಗಡ್ಡ ಆರೋಗ್ಯದ ಉಳುಮೆ ಮಾಡ್ತಿಲ್ಲ. ಈಗ ಅದಕ್ಕೆ ನಮ್ಮ ವಿಷಯ ತಜ್ಞರಿದ್ದಾರೆ, ಡಾಕ್ಟರ್ ಜಿ ಎಚ್ ಯೋಗೀಶ್ ಅವರು. ಅವರು ನಿಮಗೆ ಉಳುಮೆ ಮಾಡ್ತಾರೆ ಕೇಳಿ, ಉಳುಮೆ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕಂತ ಹೇಳ್ತಾರೆ. ನಮಸ್ತೆ ನಮಸ್ತೆ ಮಹಾದೇಶ್ವರ್ರೆ. ನಮಸ್ಕಾರ ಗುರುಗಳ. ನಮಸ್ತೆ. ಈಗ ತಾವು ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಇತ್ತೀಚೆಗೆ ಎಲ್ಲ ಕಡೆನೂ ಸಹಿತ ಭತ್ತದ ಬೆಳೆ ಕಟಾವಾಗಿದೆ. ಕಟಾವಾಗಿರ್ತಕ್ಕಂಥ ಜಮೀನಿನಲ್ಲಿ ನಾವು ಏನು ಕೆಲಸವನ್ನ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಈಗ ಹಲವು ಕಡೆಗಳಲ್ಲಿ ಹೋಗ್ತಾ ಬಂದರೆ ಈಗ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್. ಈಗ ನಾನು ಮೊನ್ನೆ ಯಾವುದು ಅಂತಂದರೆ ಅನೂರ್ ಸೈಡ್ನಲ್ಲಿ ಹೋಗ್ತಾ ಇದ್ದೆ. ಅನೂರ್ ಸೈಡ್ನಲ್ಲಿ ಹೋಗಬೇಕಾದ್ರೆ ನಿಮ್ಮ ಮೂಗೂರಿಂದ ದಾಟಿದ ಮೇಲೆ ಕೊಳ್ಳೆಗಾಲ ಇರ್ಬೋದು, ಮೂಗೂರು ಇರ್ಬೋದು, ಟ್ರೀ ನರಸೀಪುರ ಭಾಗದಲ್ಲಿ ಸಾಕಷ್ಟು ಜನ ಆಲ್ರೆಡಿ ಉಳುಮೆ ಮಾಡಿ ತಮ್ಮ ಜಮೀನನ್ನು ಆಲ್ರೆಡಿ ಸಿದ್ಧಪಡಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಇದೊಂದು ಉತ್ತಮವಾದಂಥ ಬೆಳವಣಿಗೆ. ಈಗ ಏನಿದೆ, ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ನಮ್ಮ ಜಮೀನಿನಲ್ಲಿ ಇರ್ತಕ್ಕಂತಹ ಬದುಗಳ ಮೇಲಿರ್ತಕ್ಕಂಥ ಕಳೆಗಳು, ಕಳೆಗಳ ಮೇಲೆ ಏನಾಗ್ತದೆ, ರೋಗ ಇರ್ಬೋದು, ಕೀಟಗಳಿರ್ಬೋದು, ಅವೆಲ್ಲವೂ ಸಹಿತ ಕಳೆಗಿಡಗಳ ಮೇಲೆ ಮನೆಯನ್ನು ಮಾಡಿಕೊಂಡಿರ್ತವೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಸುಡು ಬಿಸಿಲಿನಲ್ಲಿ ಯಾವುದೇ ಗಿಡಗಳು, ಆಶ್ರಯ ಗಿಡಗಳು ಇರಬಾರ್ದು. ಪ್ರಮುಖವಾಗಿ ಬದುಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಎರಡನೇದು, ಈಗ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಬೆಳೆಯ ಅವಧಿನಲ್ಲಿರ್ತಕ್ಕಂತಹ ಕೀಟಗಳು ಕೋಶಾವಸ್ಥೆನಲ್ಲಿ ಭೂಮಿಯ ಆಳಕ್ಕೆ, ಒಂದಡಿ ಆಳ, ಅರ್ಧ ಅಡಿ ಆಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೋಶಾವಸ್ಥೆನಲ್ಲಿರ್ತವೆ. ಈಗ ನಾವೇನಾದ್ರೂ ಉಳುಮೆ ಮಾಡಿದರೆ ನಮಗೇನಾಗ್ತದೆ, ಆ ಕೋಶಗಳು ಮೇಲ್ಗಡೆ ಬರ್ತವೆ. ಈಗ ಉಳುಮೆ ಮಾಡಬೇಕಾದ್ರೆ ನೋಡ್ಬೋದು, ನಮ್ಮ ಹಿಂದ್ಗಡೆ ಹಿಂದ್ಗುಂಟೆ ಸುಮಾರು 16 ಈ ಕೊಕ್ಕರೆಗಳು ಬಂದು ಕೂತ್ಕೊಳ್ತವೆ, ಅವೆಲ್ಲವೂ ಹಾರ್ಕೊಂಡು ತಿಂತವೆ. ಒಂದು ಹುಳವನ್ನು ಹಾಯ್ದುಕೊಂಡು ತಿಂತು ಅಂತಂದರೆ ಅದು ಆಲ್ಮೋಸ್ಟು ಒಂದು 500 ಮೊಟ್ಟೆ, 100,000 ಮೊಟ್ಟೆ ಇಡ್ತಕ್ಕಂಥದ್ದನ್ನು ತಪ್ಪಿಸ್ತದೆ. ಈ ನಿಟ್ಟಿನಲ್ಲಿ ಮಾಗಿ ಉಳುಮೆ, ಬದುಗಳನ್ನ ಸ್ವಚ್ಛಗೊಳಿಸಿಡ್ತಕ್ಕಂಥದ್ದು. ಮೂರನೇದಾಗಿ, ಈಗ ಮಳೆ ಏನಾದರೂ ಬಂದರೆ ಆ ಮಳೆ ಬಂದಾಗ ಹೆಚ್ಚು ನೀರು ಇಂಕೊಳ್ಳಲಿಕ್ಕೆ, ಆಮೇಲೆ ಇರ್ತಕ್ಕಂಥ ಭೂಮಿನಲ್ಲಿರ್ತಕ್ಕಂಥ ಬೆಳೆ ತ್ಯಾಜ್ಯ ಭೂಮಿನಲ್ಲಿ ಸೇರಿಕೊಂಡು ಅದು ಕಳೆತು ಒಳ್ಳೆ ಗೊಬ್ಬರ ಆಗಲಿಕ್ಕೆ ತುಂಬ ಸಕಾಲ ಆಗಿದೆ. ದಯಮಾಡಿ ಇದನ್ನು ಮಾಡಿ. ಸರ್ ತೇವ್ರಿ ಸವರಕ್ಕಾಗಲ್ಲ ಸರ್, ಕಟು ಆಗುತ್ತೆ, ಕಟುಗಳು ನಾವು ತೇವ್ರಿ ಸವರಕ್ಕಾಗಲ್ಲ ಗುರುಗಳೇ, ಒಣಗೋಗ್ಬಿಟ್ಟದೆ. ತೇವ್ರಿನ ಸವರಕ್ಕಾಗಲಿಲ್ಲ ಅಂತಂದರೆ ತೇವ್ರಿ ಮೇಲೆ ಏನು ಕಳೆ ಬೀಜಗಳಿದ್ದಾವೆ, ಆ ಕಳೆ ಬೀಜಗಳು ಆಗದಂಗೆ ಆ ಹುಲ್ಲನ್ನು ಕೈನಿಂದ ಕಟಾವು ಮಾಡಿ ಜಮೀನಿಗೆ ಎಸ್ತ್ರೆ ಬೀಜ ಆಗ್ತಕ್ಕಂಥದ್ದನ್ನು ತಪ್ಪಿಸ್ಬೋದು. ಇಲ್ಲ, ಬೆಂಕಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಏನಾದರೂ ನಾವು ಮಾಡ್ತೀವಿ ಅಂತಂದರೆ, ಈಗ ಕಳೆನಾಶಕಗಳು ಬಂದಿದ್ದಾವೆ, ಇಲ್ಲ ಅಂತ ಹೇಳಲ್ಲ, ಕಳೆನಾಶಕಗಳು ಬಂದಿದ್ದಾವೆ, ಸ್ವಲ್ಪ ಪ್ರಮಾಣದಲ್ಲಿ ಕಳೆನಾಶಕ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡಿಕೊಂಡು ಬದುಗಳ ಮೇಲೆ ಸಿಂಪರಣೆ ಮಾಡಿದರೆ ಬದು ಮೇಲಿರ್ತಕ್ಕಂಥ ಕಳೆ ಹೂವು ಆಗ್ತಕ್ಕಂಥದ್ದನ್ನು ತಪ್ಪಿಸ್ಬೋದು. ಇದು ಒಳ್ಳೆ ಐಡಿಯಾ ಹೇಳ್ಕೊಟ್ರಿ ಗುರುಗಳೇ ನಾವು, ಯಾಕಂದ್ರೆ ಏನೋ ಮಾಡೋಕ್ಕಾಗಲ್ಲ, ಇದ್ದಾರು ಮಾಡ್ಬೇಕು. ಈಗ ನಮ್ಮ ಗದ್ದೆ ಆರೋಗ್ಯದ ಉಳುಮೆ ಮಾಡೋಕ್ಕಾಗಲ್ಲ, ನಾನೇನು ಮಾಡಲಿ ಗುರುಗಳೇ? ಈಗ ಗದ್ದೆ ಆರೋಗ್ಯದೆ ಅಂತಂತಂದರೆ ನೀವು ಉಳುಮೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಪ್ರಮುಖವಾಗಿ ಈ ರೋಟೋವೇಟರ್ನಲ್ಲಿ ಮಾಡಲಿಕ್ಕೆ ಹೋಗ್ತೀರಾ, ಕಲ್ಟಿವೇಟರ್ನಲ್ಲಿ ಮಾಡಲಿಕ್ಕೆ ಹೋಗ್ತೀರಾ, ಅದು ಆಳವಾಗಿ ಇಳಿಯೋದಿಲ್ಲ. ನಾವೇನು ಮಾಡಬೇಕು ಅಂತಂದರೆ, ಒಂಟು ಬಾಳಿನ ನೇಗಿಲು ಅಥವಾ ಎರಡು ಬಾಳಿನ ನೇಗಿಲು ಹಾಕಬೇಕು. ಎರಡು ಬಾಳಿನ ನೇಗಿಲು ಹಾಕಿ 45-50 HP ಟ್ರ್ಯಾಕ್ಟರ್ ಏನು ಬರ್ತವೆ, ದೊಡ್ಡ ದೊಡ್ಡ ಟ್ರ್ಯಾಕ್ಟರ್, ಅವನ್ನ ಇಟ್ಕೊಂಡು ಹೊಡೆದ್ರೆ ನಿಜವಾಗ್ಲೂ ಅದು ಉಳುಮೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಈಗ ಆಲ್ರೆಡಿ ಉಳುಮೆ ಮಾಡಿದ್ದಾರೆ ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಗುರುಗಳೇ, ನಮ್ದು ಕರಮಣ್ಣು ಗಡ್ಡ ಕೂದಾಗಲೇ ಆರೋಗ್ಯ ಇತ್ತು, ಗಡ್ಡ ಕೂದಕ್ಕೆ ಎಲ್ಲ ಓಡಿ ರೋಡ್ ಆದಂಗೆ ಆಗ್ಬಿಟ್ಟಿತ್ತು. ನಮ್ಮ ಜಮೀನಲ್ಲಿ ಆರೋಗ್ಯ ಬಂದ್ಬಿಡ್ತ ಗುರುಗಳೇ, ನಾವು 15 ಆರೋಗ್ಯ ಆಗೋಯ್ತು ನಮ್ದು ಕರಮಣ್ಣು ಜಮೀನು. ಇಲ್ಲ ಇಲ್ಲ, ಕರ್ಲು ಮಣ್ಣಿನಲ್ಲಿ ನನ್ಗೆ ಅದು ಅರ್ಥ ಆಗ್ತದೆ, ಮಣ್ಣು ತುಂಬ ಗಟ್ಟಿ ಆಗ್ತದೆ. ಅಂತ ಜಮೀನುಗಳಲ್ಲಿ ಈಗ ಸದ್ಯಕ್ಕೆ ಮಾಡ್ಲಿಕ್ಕೆ ಆಗಲ್ಲ. ನೀವೇ ಹೌದು, ನೀರು ಕೊಟ್ಟಿಲ್ಲ, ಕಾಲುವೆ ನೀರು ಹಾಯಿಸ್ಬಿಟ್ಟು ಮಾಡೋಣ ಅಂದ್ರೆ ಇಲ್ಲ, ನೀರು ಕೊಟ್ಟಿಲ್ಲ, ಇಲ್ಲ ನಾವು ಆಶ್ರಯ ಮಾಡ್ಕೊಂಡು ಕುಂತಾವಿ ಗುರುಗಳೇ. ಇಲ್ಲ, ಮಳೆ ಬರಲಿ, ಮಳೆ ಬಂದಾದ್ಮೇಲೆ 1 ಎಕರೆಗೆ 1 200 ಕೆಜಿಯಷ್ಟು ಜಿಪ್ಸಮ್ನ ಹಾಕಿ ಮಣ್ಣು ಮೃದು ಆಗ್ತದೆ, ಮಳೆ ನೀರು ಇಂಗ್ತದೆ, ನಂತರ ಉಳುಮೆಯನ್ನು ಮಾಡ್ಕೊಂಡು ನಿಮ್ಮ ಕಾರ್ಯವನ್ನು ಮಾಡುವಂತ್ರಿ. ಬಹಳ ಉತ್ತಮ ಮಾಹಿತಿ ಕೊಟ್ಟಿದ್ರಿ ಗುರುಗಳೇ, ನಿಮ್ಗೆ ಮತ್ತೊಮ್ಮೆ ಶುಭರಾತ್ರಿ ಗುರುಗಳೇ ಇಬ್ಬರಿಗೂ. ಓಕೆ, ಮಧುಸಟ್ರೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ, ಯಾರು ಕರೆ ಮಾಡಿದ್ದಾರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ಹಾಂ ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡಿದ್ದೀರಿ? ನಗರಲೆ ಶಿವಣ್ಣ ಸರ್. ಹಾಂ, ನಗರಲೆ ಶಿವಣ್ಣ ಅವರು. ಶಿವಣ್ಣ ಅವರು ಹೇಳಿ, ನಿಮ್ಮ ಸಮಸ್ಯೆ ಏನಾದ್ರು ಇದ್ರೆ ನಿಮ್ಮ ಉತ್ತರ ಹೇಳಿ ಹೇಳಿ ಹೇಳ ಸರ್. ಹೇಳಿ ಹೇಳಿ, ಯಾರು? ನಮ್ಮ ಡಾಕ್ಟರ್ ಮಮತಾ ಅವರು ಹೇಳ್ತಾರೆ ನಿಮಗೆ ಉತ್ತರ. ಹೇಳಿ. ಹಾಂ ನಮಸ್ತೆ ಮೇಡಮ್. ಹಾಂ ನಮಸ್ತೆ ಹೇಳಿ. ಅದೇ ಮೇಡಮ್, ಈಗ ನಮ್ಮದು ಕೊಯ್ಲಾದ ತಕ್ಷಣ ಉಳಿ ಮಾಡಿಸ್ತೇನೆ, ಇಲ್ಲ ಒಂದು 20 ದಿನ ಬಿಟ್ಟು ಉಳಿಮೆ ಮಾಡೋಣ. ಈಗ ಒಂದು ಶಿವಣ್ಣ ಅವರೇ, ನಾವು ಉಳುಮೆಯನ್ನು ಮಾಡಬೇಕಾದ್ರೆ ನಮಗೆ ಕೊಯ್ಲಾದ ತಕ್ಷಣ ಭೂಮಿನಲ್ಲಿ ಒಂದು ಸ್ವಲ್ಪ ತೇವಾಂಶ ಇದ್ರೆ ಏನಾಗ್ತದೆ, ನಾವು ಉಳುಮೆ ಮಾಡಿದಾಗ ನಿಮ್ದು ಏನಾಗ್ತದೆ, ತುಂಬ ಚೆನ್ನಾಗಿ ಉಳುಮೆ ಬರ್ತದೆ. ಇಲ್ಲ ನನಗೆ ನನ್ನ ಮಣ್ಣು ಆಗಲೇ ಮಾದೇವ ಶೆಟ್ಟರು ಮಾತಾಡ್ದಂಗೆ ಮಣ್ಣು ಏನಾದರೂ ಕರ್ಲು ಮಣ್ಣಿತ್ತು ಅಂತಂದರೆ ನೀವು ಮಳೆಗೋಸ್ಕರ ಕಾಯಿರಿ, ಇಲ್ಲದೆ ಇದ್ದಲ್ಲಿ ಇಮ್ಮಿಡಿಯೇಟ್ ಉಳುಮೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಗೊತ್ತಾ, ಈಗ ನೋಡಿ ಏನಾಗ್ತದೆ ನೋಡಿ, ಈ ಭತ್ತ ಎಲ್ಲ ಕಟಾವು ಮಾಡಿಬಿಟ್ಬಿಟ್ಟಿರ್ತೀರಾ, ಒಂದೊಂದು ಅರ್ಧ ಅಡಿ ಕಟಾವು ಇರ್ತದೆ, ಅದರಲ್ಲಿ ಎಲ್ಲ ಏನು ಅಕ್ಕಪಕ್ಕದ ದನಗಳೆಲ್ಲ ಬಂದು ಮೇಯ್ತವೆ, ಕುರಿಗಳು ಬಂದು ಮೇಯ್ತವೆ, ಅವಾಗ ಏನಾಗ್ತದೆ ಆ ತ್ಯಾಜ್ಯಗಳನ್ನೆಲ್ಲ ತಿನ್ಕೊಂಡು ಹೋಗ್ತವೆ. ಅದು ಭೂಮಿನಲ್ಲಿ ಸೇರಿಕೊಂಡ್ರೆ ನಿಮಗೆ ಕಳೀಲಿಕ್ಕೆ ಹೆಚ್ಚು ಸಮಯ ಸಿಗ್ತದೆ. ಬೇಗನೆ ಉಳುಮೆ ಮಾಡಿದರೆ ಕಳೀಲಿಕ್ಕೆ ಹೆಚ್ಚು ಸಮಯ ಸಿಗ್ತದೆ. ನೆಕ್ಸ್ಟ್ ಬೆಳೆ ತ್ಯಾಜ್ಯಗಳು ನಷ್ಟವಾಗ್ತಕ್ಕಂಥದ್ದು ಕಡಿಮೆ ಆಗ್ತದೆ, ಮತ್ತು ಜಾಸ್ತಿ ದಿನ ಬಿಸಿಲು ತಿಂತದೆ ಭೂಮಿ. ಈಗ ಒಂದು ಮಾತು ಹೇಳ್ತಾರೆ, ಒಂದು ಗಾದೆನ, ಬಡವನ ಮಾಗಿ ಬಲ್ಲಿದನ ಗೊಬ್ಬರಕ್ಕೆ ಸಮ ಅಂತ. ಮಾಗಿನ ಯಾವಾಗಲೂ ಮಾಗಿ ಟೈಮ್ನಲ್ಲೇ ಮಾಡಬೇಕು. ಅಂದರೆ ಮಾಗಿ ಅಂತಂದರೆ ಏನು, ಕಟಾವ್ ಆದ ತಕ್ಷಣ ಒಂದು ವಾರದಿಂದ 15 ದಿನ ಒಳಗಡೆ ಮಾಡಿಬಿಟ್ರೆ ತುಂಬ ಒಳ್ಳೇದು, ತುಂಬ ಒಳ್ಳೇದು. ಹಾಂ ಹಾಂ, ಧನ್ಯವಾದಗಳು ಶ್ರವಣ್ ಅವರ. ಮತ್ತೊಂದು ಕರೆ ಇದೆ. ಯಾರು? ಹಲೋ ಹಲೋ, ಹಾಂ ನಮಸ್ತೆ. ಯಾರು ಇಲ್ಲಿಂದ ಮಾತಾಡ್ತಾ ಇರೋದು? ನಾಗರಾಜ್ ಅಂತ ಮಾತಾಡ್ತೀನಿ. ಹಾಂ ನಾಗರಾಜ್ ಅವರೇ, ಕೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ರೇಡಿಯೋದಿಂದ ಶುಭಾಶಯಗಳು ತಮಗೆಲ್ಲ. ಹಾಂ ಧನ್ಯವಾದಗಳು ತಮಗೂ ಕೂಡ. ಹೇಳಿ. ಬಹಳ ಅಪರೂಪ ಸರ್, ನೀವು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರೆ ಬಹಳ ದಿನ ಆಗೋಗಿತ್ತು. ಫೋನಿನ ಕಾರ್ಯಕ್ರಮ? ಹೌದು. ಹಾಂ, ತಜ್ಞರನ್ನ ಕರೆಸಿ ನಿಮಗೆ ಉತ್ತರ ಕೊಡಿಸೋದು ತುಂಬಾ ದಿನ ಆಗಿತ್ತು. ಈಗ ಇದು ನಿರಂತರವಾಗಿರುತ್ತೆ. ಕೇಳಿ, ಪ್ರಶ್ನೆ ಕೇಳಿ ನಾಗರಾಜ್ ಅವರೇ. ಈಗ ದ್ವಿದಳ ಧಾನ್ಯ ಏನಾಗ್ಬೋದು ಸರ್ ಮಳೆ ಬಿದ್ದರೆ ಈ ಬೇಸಿಗೆಗೆ? ಓಕೆ ಓಕೆ, ಈಗ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ಉತ್ತಮವಾಗಿ ಮಳೆ ಬಿದ್ದರೆ, ಈಗೇನಾದರೂ ಒಂದು ಸ್ವಲ್ಪ ಮಳೆ ಬಿದ್ದುಬಿಟ್ರೆ ಅಷ್ಟು ಜಮೀನನ್ನು ರೆಡಿ ಮಾಡಿಟ್ಕೊಳ್ಳಿ. ಫಸ್ಟ್ ಮಳೆ ಏನಾದರೂ ನಮಗೆ ಈಗ ಯೂಸ್ವಲಿ ಏನಾಗ್ತದೆ, ಈ ಚಾಮರಾಜನಗರ ಬೇಗೂರು ಭಾಗ ಇರ್ಬೋದು, ಎಚ್ ಡಿ ಕೋಟೆ ಭಾಗ ಇರ್ಬೋದು, ಈ ಭಾಗದಲ್ಲಿ ನಮಗೆ ತುಂಬ ಉತ್ತಮ ಬೇಗ ಮಳೆ ಬರ್ತದೆ. ಈಗ ಮಳೆ ಏನಾದರೂ ಬಿತ್ತು ಅಂತಂತಂದರೆ ಈ ಸಂದರ್ಭದಲ್ಲಿ ನೀವುಗಳು ಹೆಸರು ಅಥವಾ ಉದ್ದನ್ನು ತುಂಬ ಚೆನ್ನಾಗಿ ಬೆಳಕಬೋದು. ಬೇಗನೆ ಹೆಸರು ಅಥವಾ ಉದ್ದನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ಅದರಲ್ಲಿ ಉದ್ದು ಒಂದು ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, LBG 796 ಅಂತಕ್ಕಂಥದ್ದು. ಈ ತಳಿಯ ಬಿತ್ತನೆ ಬೀಜಗಳು ಈಗ ಆಲ್ರೆಡಿ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿದೆ, ಹಾಗೆಯೇ ZDRS ಕೃಷಿ ಸಂಶೋಧನಾ ಕೇಂದ್ರ, ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿದೆ. ಅಲ್ಲಿಂದ ತೆಗೆದುಕೊಂಡು ಬಂದು ಬೀಜವನ್ನು ಸ್ಟಾಕ್ ಮಾಡಿಟ್ಕೊಳ್ಳಿ, LBG 796. ಅದಕ್ಕೆ ನಮ್ಮ ಏನು ಈ ನಂಜು ರೋಗ ಬರ್ತದೆ ಅದು ತುಂಬ ಕಡಿಮೆ, ಅದನ್ನು ತೆಗೆದುಕೊಳ್ಳಿ. ಮತ್ತು ಇದನ್ನು ಯಾವುದನ್ನು ಹೆಸರನ್ನ ಇವೆರಡನ್ನು ಸಹಿತ ಮಾಡ್ಬೋದು. ನಿಮ್ಮ ಭಾಗದಲ್ಲಿ ಎಳ್ಳನ್ನು ಬೆಳಿತೀನಿ ಅಂದ್ರೂ ಎಳ್ಳನ್ನು ಸಹಿತ ತುಂಬ ಚೆನ್ನಾಗಿ ಹಾಕ್ಬೋದು. ಮಳೆಗಾಲ ಬರೋದಕ್ಕೆ ಮುಂಚೆನೆ ಎಳ್ಳು ಕಟಾವಾಗಿ ಹೋಗ್ತದೆ. ಈ ಮೂರನ್ನು ಮಾಡ್ಬೋದು. ಅಲಸಂದೆನ ಯೂಸ್ವಲಿ ನಾವು ಒಂದು ಸ್ವಲ್ಪ ತಡವಾಗಿ ಹಾಕಬೇಕಾಗ್ತದೆ, ಅಲಸಂದೆಗೆ ಒಂದು ಸ್ವಲ್ಪ ತೇವಾಂಶ ಜಾಸ್ತಿ ಬೇಕಾಗ್ತದೆ, ನಾವು ಜೂನ್ ತಿಂಗಳಲ್ಲಿ ಹಾಕಬೇಕಾಗ್ತದೆ. ಈಗೇನಪ್ಪ ಅಂದರೆ ಎಳ್ಳು ಉದ್ದು ಹೆಸರು. ಓಕೆ, ಸಿರಿಧಾನ್ಯಗಳನ್ನ ಬೆಳಿಬೋದು ಸರ್? ಸಿರಿಧಾನ್ಯಗಳನ್ನ ಈಗ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಾವೇನಿದ್ರು ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಾವು ಹಾಕಿದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ. ಹಲೋ ಹಲೋ ಹಲೋ, ಹಾಂ ನಮಸ್ತೆ. ಯಾರು ಇಲ್ಲಿಂದ ಮಾತಾಡ್ತಾ ಇರೋದು? ಲಕ್ಷ್ಮಣಪುರದಿಂದ ರೇವಣ ಅಂತ. ಲಕ್ಷ್ಮಣಪುರದಿಂದ ರೇವಣ ಅವರ? ರೇವಣ ಸರ್. ಹಾಂ ರೇವಣ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಕೇಳಿ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹಾಂ ನಿಮ್ಮ ಮೊಬೈಲ್ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ, ಸರಿಯಾಗಿ ಕೇಳ್ತಾ ಇಲ್ಲ. ಇಲ್ಲ ನಿಮ್ಮ ಮಾತು ಸರಿಯಾಗಿ ಕೇಳ್ತಾ ಇಲ್ಲ, ನಿಮ್ಮ ಮಾತು ಸರಿಯಾಗಿ ಕೇಳ್ತಾ ಇಲ್ಲ ರೇವಣ ಅವರೇ. ಹೌದಾ ಸರ್? ಹಾಂ ಹೇಳಿ, ಸ್ವಲ್ಪ ಸರಿಯಾಗಿ ಹೇಳಿ, ಸರಿಯಾಗಿ ಮೊಬೈಲ್ನ ಸರಿಯಾಗಿ ಇಟ್ಕೊಂಡು ಅಂದರೆ ಸ್ವಲ್ಪ ನೆಟ್ವರ್ಕ್ ಸಿಗೋ ಅಂತ ಹೊರಗಡೆ ಬಂದೆ. ಅವ್ರು ಮಾತಾಡಿ. ಆಯ್ತು ಸರ್. ನಾವು 5 ದಿನ ಒಡಿಸೆ ಇದೆ ಸರ್ ಜಮೀನಲ್ಲಿ. ಹ್ಞೂ. ಹಾಂ ಗೇಲ್ ಹಾಕಿದ್ವಿ. ಏನು ಹಾಕಿದ್ರಿ? ಗೇಲು ಸರ್, ಮೆಡಿಸಿನ್ ಎಳ್ಳು. ಹಾಂ ಎಳ್ಳು ಎಳ್ಳು. ಹಾಂ ಹಾಂ, ಮೆಡಿಸಿನ್ ಎಲ್ಲ ಹಾಕಿದ್ವಿ ಸರ್. ಅಲ್ಲಿ ಕಟಾವು ಮಾಡಿದ್ವಿ, ಸ್ಪ್ರಿಂಕ್ಲರ್ ಹಾಕಿ ನೀರು ಇಲ್ಲಿ ಒಡಿಸ್ಬಿಟ್ಟಿದ್ದೀವಿ ಸರ್. ಹ್ಞೂ. ಅದಕ್ಕೆ ಈಗ ಟೊಮೆಟೊ ಮೆಣಸಿ ಹಾಕ್ಬೇಕು ಸರ್. ಹ್ಞೂ. ನಿಮ್ಮ ಪ್ರಶ್ನೆ ಏನು ಹೇಳಿ? ಈಗ ಹಾಕ್ಬೋದ ಸರ್ ಇದಂತ ಕೇಳ್ತಾ ಇದ್ದೀನಿ. ಮೆಣಸಿಗೆ ಹಾಕ್ಬೋದಾ ಅಂತ? ಹೌದು. ಹಾಂ ಹೇಳ್ತಾರೆ ಈಗ ರೇವಣ್ಣವ್ರು. ಈಗ ಹಾಕ್ಬೋದು, ತೊಂದರೆ ಇಲ್ಲ. ಈಗ ಹಾಕಿದರೆ ಒಳ್ಳೆ ಟೈಮ್ಗೆ ಬರ್ತದೆ, ಏನು ಸಮಸ್ಯೆ ಇಲ್ಲ. ಬಟ್ಟು ನೀರಿನ ಅವಶ್ಯಕತೆ ಎಷ್ಟು ಬೇಕು ಬೆಳಗ್ಗೆ ಅಷ್ಟು ನಿಮ್ಮ ಹತ್ರ ಇರಬೇಕು. ಇದ್ದು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ಈಗ ಯೂಸ್ವಲಿ ಏನಾಗ್ತದೆ, ಬೇಸಿಗೆನಲ್ಲಿ ಬರೀ ಮೆಣಸಿ ಹಾಕೋದ್ರ ಜೊತೆಗೆ ಒಂದು ಸ್ವಲ್ಪ ಏರ್ ಮಡಿಯನ್ನು ಮಾಡಿಬಿಟ್ಟು, ಈಗ ಏನಾಗ್ತದೆ ಈ ಸಣ್ಣ ಈರುಳ್ಳಿ ಬರ್ತದಲ್ವ, ಸಣ್ಣ ಈರುಳ್ಳಿನ ಹಾಕಿ ಸಣ್ಣ ಈರುಳ್ಳಿ ಪ್ಲಸ್ ಮೆಣಸಿ ಎರಡನ್ನು ಹಾಕ್ಕೊಂಡಾಗ ಈ ಸಣ್ಣ ಈರುಳ್ಳಿ ಬೇಗನೆ ಆಲ್ಮೋಸ್ಟ್ ಒಂದು 75-80 ದಿನದಲ್ಲಿ ನಿಮಗೆ ಕಟಾವಿಗೆ ಬರ್ತದೆ. ಅದಾದ ನಂತರ ನಿಮಗೆ ಮೆಣಸಿ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಮಾಡಿದರೆ ಒಳ್ಳೆ ಒಳ್ಳೆ ಇಳುವರಿನ ತಕ್ಕೋಬೋದು. ಆಯಿತು. ಹಾಂ ಧನ್ಯವಾದಗಳು ಲಕ್ಷ್ಮಣ್ ಅವರೇ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಹಾ ನಮಸ್ತೆ, ಹೇಳಿ. ಯಾರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸಿದ್ದೇಗೌಡ, ಕೆಎಸ್ಹೆಚ್ಹಳ್ಳಿ, ಶ್ರೀರಂಗಪಟ್ಟಣ ತಾಲೂಕು. ಸಿದ್ದೇಗೌಡ? ಹೌದು ಸರ್. ಹಾ ಹೇಳಿ ಸಿದ್ದೇಗೌಡ್ರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮ್ಗೆ ತೆಂಗು ಎಷ್ಟಡಿ ಒಂದು ನೆಡಬೇಕು ಅನ್ನೋದು ಒಂದು ಬೇಕು. ಹಾ ಅಡಿಕೆ ಅದೆಲ್ಲ ಅಡಿಕೆನ ತೆಂಗಿನ ಮಧ್ಯದಲ್ಲಿ ನೆಡಬೇಕು ಇಲ್ಲ ತೆಂಗಿನ ಉಟ್ಟು ಪಕ್ಕದಲ್ಲಿ ನೆಡಬೇಕು ಅನ್ನೋದು ಒಂದು ಪ್ರಶ್ನೆ ಬೇಕು ಸರ್. ಈಗ ನೀವು ನೆಡಕ್ ಹೋಗ್ತಾ ಇದ್ದೀರಾ? ನೆಟ್ಟಿವ್ನಿ. ಹಾ ಇನ್ನು ಸ್ವಲ್ಪ ನೆಡ್ಬೇಕು, ಅದು ಸ್ವಲ್ಪ ಹತ್ರ ಆಗೋಯ್ತು ಅಂತ ಹೇಳಿದ್ರು. ಈಗ ನೆಟ್ಟಿದವು ಮುಂದೆ ನೆಡೋವಾರು ಸ್ವಲ್ಪ ದೂರ ಇರ್ಬೇಕಲ್ಲ, ಎಷ್ಟು ನೆಡ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಆಯ್ತು, ಉತ್ತರ ಕೇಳಿ, ಉತ್ತರ ಕೇಳಿ. ಓಕೆ, ನಮಸ್ತೆ ಸಿದ್ದೇಗೌಡ್ರೆ. ನಮಸ್ಕಾರ. ಈಗ ನೀವು ತೆಂಗು ಮತ್ತೆ ಅಡಿಕೆಯನ್ನ ಮಿಶ್ರ ಬೆಳೆಯನ್ನಾಗಿ ಹಾಕ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಈ ಹಾಕ್ಬಿಟ್ಟಿವಿ ಜೊತೆನಲ್ಲಿ ಕನಕಾಂಬರ ಇವೆಲ್ಲ ಹಾಕಿ ಮಾಡಿವಿ. ಅಡಿಕೆ ಅಡಿಕೆ ತೆಂಗು ಎರಡು ಹಾಕ್ಬಿಟ್ಟಿದೀರಾ ಆಲ್ರೆಡಿ? ಅಡಿಕೆಯನ್ನ ಬಾರ್ಡರ್ ನಲ್ಲಿ ಹಾಕಿದ್ದೀರಾ ಅಥವಾ ಮಧ್ಯ ಮಧ್ಯ ಹಾಕಿದೀರಾ? ಅಲ್ಲ ಸಾರಿ, ತೆಂಗನ್ನ ತೆಂಗು ಉದ್ದಿನಲ್ಲಿ ಹಾಕಿವಿ. ಅದು ಬಿಟ್ಟು ಒಂದು ಆರು ಅಡಿ ಗದ್ದೆ ಒಳಗಡೆ ನೆಟ್ಟಿವಿ ಯಾವ್ದಾ ಅಡಿಕೆನ. ಹೌದು, ಅದು ಸ್ವಲ್ಪ ನೆರಳಾಗಿ ತೆಂಗು ಮೇಕೋದಾಗ ಅಡಿಕೆಗೆ ನೆರಳಾಗಿರುವ ಸರ್ ಅದು. ಹೌದೌದು. ಯೂಸ್ವಲಿ ಗೌಡ್ರೆ, ಈಗ ತೆಂಗನ್ನ ಅಡಿಕೆ ಜೊತೆಗೆ ಹಾಕ್ಲಿಕ್ಕೆ ನಾವ್ಯಾರು ಸಜೆಸ್ಟ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಎರಡನ್ನೂ ಸಹಿತ ಒಂದೇ ಹಂತದಲ್ಲಿ ಬೆಳೀತವೆ, ಎರಡನ್ನೂ ಸಹಿತ ತುಂಬಾ ಎತ್ತರವಾಗಿ ಬೆಳೀತವೆ. ಅವಾಗ ಏನಾಗ್ತದೆ, ಒಂದಕ್ಕೊಂದು ಕಾಂಪಿಟೇಷನ್ ಆಗ್ತದೆ. ಒಂದು ಎರಡನೇದಾಗಿ ತೆಂಗಿಗೆ ಎಳ್ನೀರು ಕುಡಿಲಿಕ್ಕೆ ಅಳಿಲು ಹತ್ತುತ್ತವೆ. ಅಳಿಲು ಹತ್ತಿದ ಮೇಲೆ ಅವೇನು ಮಾಡ್ತವೆ, ನಿಮ್ಮ ಅಡಿಕೆಗೆ ಶಿಫ್ಟ್ ಆಗ್ತವೆ. ಅಡಿಕೆಗೆ ಶಿಫ್ಟ್ ಆಗಿ ಅಡಿಕೆ ಅರಳುಗಳನ್ನ ತುಂಬ ಉದುರಿಸ್ತವೆ. ಆ ನಿಟ್ಟಿನಲ್ಲಿ ತೆಂಗು ಅಡಿಕೆಯನ್ನ ಒಟ್ಟೊಟ್ಟಿಗೆ ಯಾರೂ ಸಜೆಸ್ಟ್ ಮಾಡೋದಿಲ್ಲ. ಹಾಗಾಗಿ ನೀವು ತೆಂಗನ್ನು ಹಾಕಿಬಿಟ್ಟಿದ್ರೆ ಮಿನಿಮಮ್ ಅಂತಂದ್ರೂ ಹದಿನೈದು ಅಡಿ ಗ್ಯಾಪ್ ಬಿಟ್ಟು, ತೆಂಗಿನಿಂದ 15 ಅಡಿ ಗ್ಯಾಪ್ ಬಿಟ್ಟು ಅಡಿಕೆಯನ್ನು ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರ್ತದೆ. ಅದರ್ವೈಸ್ ಏನಾಗ್ತದೆ, ತೆಂಗಿನ ಗಿಡದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಡಿಕೆ ಗಿಡಗಳು 100% ಅಳಿಲಿಗೆ ತುಂಬ ತುತ್ತಾಗ್ತವೆ. ಅದಕ್ಕೇನು ಮಾಡಬೇಕು ಅಂತಂತಂದ್ರೆ, ನೀವು ಅಡಿಕೆ ತೆಂಗಿನ ಗಿಡಕ್ಕೆ ನೀವು ಪ್ಲೇಟನ್ನು ಹೊಡೆಸ್ಬೇಕಾಗ್ತದೆ. ನೀವು ತೆಂಗಿನ ಗಿಡಕ್ಕೆ ಪ್ಲೇಟ್ ಹೊಡೆಸಿದ್ರೆ ಅವೇನು ಮಾಡ್ತವೆ, ಅಡಿಕೆ ಗಿಡ ಹತ್ತಿ ತೆಂಗಿನ ಗಿಡಕ್ಕೆ ಹೋಗ್ತವೆ, ಸಮಸ್ಯೆ ಇದಾಗ್ತದೆ. ಆ ನಿಟ್ಟಿನಲ್ಲಿ ಈಗ ಹಾಕಿಬಿಟ್ಟಿದ್ದೀರಾ, ನೋಡಿ ಹೇಗೆ ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನಂತೂ ಅದನ್ನು ಸಜೆಸ್ಟ್ ಮಾಡೋದಿಲ್ಲ. ತೆಂಗು ಬಂದಾಗ ಮೊದಲೆಲ್ಲ 30 ಅಡಿ 30 ಅಡಿಗೆ ಒಂದೊಂದು ಹಾಕ್ತಾಯಿದ್ರು. ಈಗೇನಾಗಿದೆ ಅಂತಂತಂದರೆ 22-25 ಅಡಿಗೆ ಒಂದೊಂದು ಸಸಿಗಳನ್ನು ಹಾಕ್ಬೋದು. ಮೊದಲು 40 ಗಿಡ ಕೂತ್ಕೊಳ್ತಿದ್ದು ಒಂದು ಎಕರೆಗೆ, ಇವತ್ತು 60-70 ಗಿಡ. ಅಲ್ಲ, 40 ಗಿಡ ಪ್ಯೂರ್ ಕ್ರಾಪ್ ಹಾಕಿದಾಗ 40 ಗಿಡ ಸಾಕಾಗ್ತದೆ. 40 ಗಿಡ ಸಾಕಾಗಲ್ಲ, ಜಾಸ್ತಿ ಬೇಕಾಗ್ತದೆ. ನೀವು ಇಂಟರ್ ಕ್ರಾಪ್ ಹಾಕಿದಾಗ ನಿಮಗೆ 40 ಗಿಡ ಸಾಕಾಗ್ತದೆ. ಓಕೆ, ಒಂದು 60-70 ಗಿಡ ಕೂತ್ಕೊಂಡ್ರೆ ನಿಮಗೆ ಬರೀ ತೆಂಗಾದಾಗ ತುಂಬ ಚೆನ್ನಾಗಿರ್ತದೆ. ನೀವೇನು ಅಡಿಕೆ ಹಾಕಿದ್ದೀರಾ ಮತ್ತು ತೆಂಗು ಹಾಕಿದ್ದೀರಾ ಮಧ್ಯದಲ್ಲಿ, ಈಗ ಎಷ್ಟು ದಿನ ಆಯ್ತು ಹಾಕಿ? ಎರಡು ತಿಂಗಳಾಗಿದೆ. ಮಧ್ಯದಲ್ಲಿ ಏನು ಬೆಳೆದಿದ್ದೀರಾ? ಓಕೆ, ಹೂವು ಹಾಕಿದ್ದೀರಾ. ಈಗ ನೋಡಿ, ತೆಂಗು ಹಾಕ್ತಕ್ಕಂಥವ್ರು ಅಥವಾ ಅಡಿಕೆ ಹಾಕ್ತಕ್ಕಂಥವ್ರು ಒಂದು ಗಮನಿಸ್ಬೇಕು, ಹೆಚ್ಚು ಬಿಸಿಲು ಗಾಳಿ ಬರ್ತಾ ಇರ್ತದೆ. ಈ ಏನಾಗ್ತದೆ, ಬಿಸಿ ಗಾಳಿ ಜೊತೆಗೆ ಆ ಎಳೆ ಗಿಡಗಳು ನರ್ಸರಿಯಿಂದ ತೆಗೆದುಕೊಂಡು ಬಂದು ಈಗ ಹಾಕಿದಾಗ ಇಂಥ ಬಿಸಿಲುಗಾಲದಲ್ಲಿ ತುಂಬ ಒಣಗಲಿಕ್ಕೆ ತುಂಬ ಸಫರ್ ಆಗ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ, ತುಂಬ ಫಾಸ್ಟಾಗಿ ಬೆಳೀತಕ್ಕಂತಹ ಈ ಸೆಣಬಿರ್ಬೋದು ಅಲಸಂದೆ ಇರ್ಬೋದು, ಇವನ್ನ ಮಿಶ್ರಣ ಮಾಡ್ಕೊಂಡು ಒಂದು ಎಕರೆಗೆ 1 ಕೆಜಿ ಸೆಣಬು, ಒಂದು 10-15 ಕೆಜಿ ಅಲಸಂದೆ, ಇಷ್ಟನ್ನು ಮಿಶ್ರಣ ಮಾಡಿಕೊಂಡು ನಾವು ಅಡಿಕೆ ಸಾಲುಗಳ ಪಕ್ಕದಲ್ಲಿ ಆ ಕಡೆಗೆ 1-2 ಸಾಲು, ಈ ಕಡೆಗೆ 1-2 ಸಾಲು ಹಾಕಿಬಿಟ್ರೆ ಕ್ಲೀನಾಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ತಂಪಾಗಿ ಗಿಡ ಬೆಳೀತದೆ, ಬಿಸಿ ಗಾಳಿ ಒಡ್ತಾ ಬರೋದಿಲ್ಲ. ನೆಕ್ಸ್ಟ್ ಅದು ತುಂಬಾ ಬೆಳ್ಕೋಬೇಕು ಸಿದ್ದೇಗೌಡ್ರೆ. ಆಯ್ತು, ಕರೆ ಮಾಡಿ ಉತ್ತರವನ್ನು ಪಡ್ಕೊಂಡು, ತುಂಬಾ ಕರೆಗಳಿದ್ದಾವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸಿದ್ದೇಗೌಡ್ರೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ಸರ್. ಹಾಂ ನಮಸ್ತೆ, ಯಾರು ಇದರಿಂದ ಹೇಳಿ? ಯೋಗೇಂದ್ರ ಪ್ರಸಾದ್, ಎಲೆಕ್ಟ್ರಿಕಲ್ ಗ್ರಾಮ ನಂದನಗರ ತಾಲೂಕಿನಿಂದ. ಹಾಂ ಯೋಗೇಂದ್ರ ಪ್ರಸಾದ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ಇವಾಗ ನಾವು ಹುರುಳಿ ಹಾಕಿದ್ದೀವಿ. ಹಾಂ ಹೇಳಿ. ಹುರುಳಿ ಹಾಕಿ ಎಲ್ಲ ಕ್ಲೀನ್ ಆಗೋಯ್ತು, ಇವಾಗ ಮಾವು ಹಾಕಿದ್ದೀವಿ. ಅಲ್ಲ, ಮಾವು ಅಂದರೆ ಮಾವಿನ ಮರ. ಯಾವ ರೀತಿ ಅನುಸರಿಸಬೇಕು ಸರ್? ಓಕೆ, ಯೋಗೇಂದ್ರ ಪ್ರಸಾದ್ ಅವರೇ, ಮಾವು ಯಾವ ತಳಿಯನ್ನು ಹಾಕಿರ್ತಕ್ಕಂಥದ್ದು ಈಗ? ಇದು ಬಾದಾಮಿ ತಳಿ ಸರ್. ಬಾದಾಮಿ ತಳಿ ಎಷ್ಟು ದಿನ ಆಯ್ತು ಹಾಕಿ? ಎಷ್ಟು ದಿನ ಆಯ್ತು ಹಾಕಿ? ಒಂದು 4 ವರ್ಷ ಆಗಿದೆ ಸರ್. 4 ವರ್ಷ ಆಗಿದೆ. ಈಗ ಒಂದೇನಂತ ಅಂತಂದ್ರೆ, ಈಗ ಹಣ್ಣು ಇನ್ನು ಬಿಟ್ಟಿಲ್ಲಲ್ಲ. ಹೂ ಬಿಟ್ಟಿರದೆ? ಹೂ ಬಿಟ್ಟಿದೆ ಸರ್. ಇವಾಗ ಬಿಟ್ಟಿದೆ, ಒಂದು 25% ಬಿಟ್ಟಿದೆ. ಓಕೆ ಓಕೆ, ಈಗ ಹಣ್ಣಿಗೆ ಬಿಡಬೇಕು ಅಂತಂದ್ರೆ ನಾವೇನು ಮಾಡಬೇಕಾಗ್ತದೆ, ಹೂವು ಆಗೋದಕ್ಕಿಂತ ಮುಂಚಿತವಾಗಿ ಅದಕ್ಕೇನಾಗ್ತದೆ, ಮಾವಿನಲ್ಲಿ ಜಿಗಿ ಹುಳ ಸಮಸ್ಯೆ ಬರ್ತದೆ. ಜಿಗಿ ಹುಳ ಸಮಸ್ಯೆ ಬಂದು ಅದು ಆ ರಸವನ್ನು ಬಿಡುಗಡೆ ಮಾಡ್ತದೆ, ಅದರ ಮುಖಾಂತರ ಕಪ್ಪು ಶಿಲೀಂಧ್ರ ಅಟ್ಯಾಕ್ ಆಗ್ತದೆ, ಜೊತೆಗೆ ಆ ಕಾಯಿ ಸರಿಯಾಗಿ ಕಟ್ಟೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಹೂವು ಆಗೋದಕ್ಕಿಂತ ಮುಂಚಿತವಾಗಿ ನಾವು ಆ ಬೆಳೆಗೆ ಒಂದು 1 ಲೀಟರ್ ನೀರಿಗೆ 0.5 ml, 0.5 ml ಇಮಿಡಾಕ್ಲೋಪ್ರಿಡ್ ಅಥವಾ 0.5 gram ಥಯಾಮೆಥಾಕ್ಸಾಮ್ ಅಂತ ಬರ್ತದೆ, ಇದರ ಜೊತೆಯಲ್ಲಿ 2 ml ಎಕ್ಸಾಕೊನೋಝಾಲ್ ಅದನ್ನು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ದಾದಲ್ಲಿ ನಮಗೆ ಈ ಈ ಏನು ಜಿಗಿ ಹುಳ ಬರ್ತದೆ ಪ್ಲಸ್ ಏನು ಶಿಲೀಂಧ್ರ ಬರ್ತದೆ ಅದನ್ನು ನಿಯಂತ್ರಣ ಮಾಡ್ಬೋದು, ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಒಂದು ಸಾರಿ ಹೂವೆಲ್ಲ ಬತ್ತಿಬಿಟ್ಟು ಸಣ್ಣ ಮಿಡಿಕಾಯಿ ಆಗ್ತದಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಬರ್ತದೆ. ಆ ಮ್ಯಾಂಗೋ ಸ್ಪೆಷಲ್ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಸುತ್ತೂರಿನಲ್ಲಿ ಸಿಗ್ತದೆ. ಅದು 1 ಲೀಟರ್ ನೀರಿಗೆ 5 gram ಹಾಕ್ಕೊಳ್ಳಿ, ಜೊತೆಗೆ 99 ಅಂತಂದು ಒಂದು ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರ ಸಿಗ್ತದೆ, ಅದು 5 gram ಪ್ಲಸ್ ಮ್ಯಾಂಗೋ ಸ್ಪೆಷಲ್ 5 gram ಹಾಕ್ಕೊಂಡು ನೀವು ಚೆನ್ನಾಗಿ ಬೆಳೆಗೆ ಸಿಂಪರಣೆ ಮಾಡಿದ್ದಾದಲ್ಲಿ ನಮಗೆ ಬೆಳೆ ತುಂಬ ಚೆನ್ನಾಗಿ ಬರ್ತದೆ. ಈ ಔಷಧಿಯನ್ನು ಬೇರೆ ಟೈಮ್ನಲ್ಲಿ ಪ್ಲಸ್ ಈ ಗೊಬ್ಬರಗಳನ್ನು ಬೇರೆ ಟೈಮ್ನಲ್ಲಿ ಅಂದರೆ ಒಂದು ವಾರ ಅಂತರವನ್ನು ಕೊಟ್ಟು ಸಿಂಪರಣೆ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ. ಧನ್ಯವಾದಗಳು. ಯಾವುದಕ್ಕೆ ಸಾವಯವದಲ್ಲಿ ಸಿಂಪರಣೆ ಮಾಡಬೇಕು ಅಂತಂದ್ರೆ, ಸಾವಯವದಲ್ಲಿ ಸಿಂಪರಣೆ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ, ಈಗ ನಿಮ್ಮ ಪಂಚಗವ್ಯ ತಯಾರು ಮಾಡ್ತಾರೆ ಅಥವಾ ಮೀನಿನ ಎಣ್ಣೆ ತಯಾರು ಮಾಡ್ತಾರೆ, ಅದನ್ನು ನೀವು ಸಿಂಪರಣೆ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ. ಪಂಚಗವ್ಯ ಅಂತಂತಂದರೆ ನೋಡಿ, ಒಂದು 5 kg ಸಗಣಿ, ಒಂದು 5 kg ಗೋಮೂತ್ರ, ಒಂದು 1 kg ಬೆಲ್ಲ, 1 kg ಕಡಲೆ ಹಿಟ್ಟು, ಅದ್ರ ಜೊತೆಗೆ 1.5 kg ತುಪ್ಪ, ಒಂದು 1.5 ಲೀಟರ್ನಷ್ಟು ಹಾಲು, ಇಷ್ಟನ್ನು ಹಾಕಿ ಮಿಶ್ರಣ ಮಾಡಿ ಚೆನ್ನಾಗಿ ಒಂದು ವಾರ ಚೆನ್ನಾಗಿ ಅದನ್ನು ಕಳಿಸ್ಬೇಕು. ಬಟ್ಟೆ ಕಟ್ಟಿಬಿಟ್ಟು ಒಂದು ಬಕೆಟ್ನಲ್ಲಿ ಹಾಕಿ ಮಡಿಕೆನಲ್ಲಿ ಹಾಕಿ ಇಡಬೇಕು. ಅದನ್ನು 1 ಲೀಟ್ರ್ ನೀರಿಗೆ ಒಂದು ವಾರ ಚೆನ್ನಾಗಿ ಕಲಸಿದಾದಮೇಲೆ 1 ಲೀಟ್ರ್ ನೀರಿಗೆ ಒಂದು 5-10 ml ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ತುಂಬ ಚೆನ್ನಾಗಿ ಗ್ರೋತ್ ಬರ್ತದೆ. ಇನ್ನು ಕೆಲವೊಬ್ಬರು ಮೀನಿನ ಎಣ್ಣೆಯನ್ನು ಸಿಂಪರಣೆ ಮಾಡ್ತಾರೆ. ಈ ಸಿಟಿಗಳಲ್ಲಿ ಮೀನಿನ ವೇಸ್ಟ್ ಸಿಗ್ತದೆ, ಆ ಮೀನಿನ ವೇಸ್ಟನ್ನು ತೆಗೆದುಕೊಂಡು ಬಂದು 1 kg ಮೀನಿನ ವೇಸ್ಟ್ಗೆ 1 kg ಬೆಲ್ಲವನ್ನು ಮಿಶ್ರಣ ಮಾಡಿಟ್ಟು ಅದನ್ನು 1 ತಿಂಗಳ ನಂತರ ಅದಕ್ಕೆ 1 kg ಪಪ್ಪಾಯವನ್ನು ಹಾಕಿ ಮಿಶ್ರಣ ಮಾಡಿಟ್ಟು 2 ತಿಂಗಳ ನಂತರ ಅದನ್ನು ಎಣ್ಣೆ ಥರ ಆಗಿರ್ತದೆ, ಅದನ್ನು 1 ಲೀಟರ್ ನೀರಿಗೆ 5 ml ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಹಾಂ, ಧನ್ಯವಾದಗಳು ಯೋಗೇಶ್ವರ ಪ್ರಸಾದ್ ಅವರೇ. ಹಲೋ, ನಮಸ್ತೆ ಸರ್. ಹಾಂ ನಮಸ್ತೆ, ಯಾರು ಇದರಿಂದ ಮಾತಾಡ್ತಾರದು? ನಾವು ವೆಂಕಟೇಶ್ ಅಂತ, ಲಕ್ಷ್ಮೀಪುರ ತಾಲೂಕು ಮೈಸೂರು ಜಿಲ್ಲೆ ಕಸಬಾಬಳಿ ಲಕ್ಷ್ಮೀಪುರ ಗ್ರಾಮ. ಹಾ ವೆಂಕಟೇಶ್ ಅವರೇ, ಹೇಳಿ ನಿಮ್ಮ ಪ್ರಶ್ನೆ ಏನು? ಎಂ ಕುಮಾರ್ ಮತ್ತೆ ಯೋಗೇಶ್ ಸರ್, ಮಮತಾ ಮೇಡಮ್ ನಮಸ್ಕಾರ. ಕೇಳಿ ಪ್ರಶ್ನೆ. ನಾವಿಲ್ಲ ಲಕ್ಷ್ಮೀಪುರ, ನಿಮ್ಮ ಪಕ್ಕದ ಗ್ರಾಮದವರು, ನಿಮ್ಮ ಫಾರಂ ಇಂದ ಹೇಳಿ ಪ್ಲೀಸ್ ಸರ್. ನಂದು 2 ಪ್ರಶ್ನೆ ಏನಂದ್ರೆ, ಈಗ ನೀವು ಮಾದೇವ್ ಸೆಟ್ರಿಗೆ ಹೇಳಿದ್ರಲ್ಲ ಬದು ಮೇಲೆ ಔಷಧಿ ಸಿಂಪಡಿಸ್ಬೋದು ಅಂತ, ಇದೇನಾಯ್ತದೆ ಅಂದ್ರೆ ಸರ್, ನಾವೊಂದ್ ಇಲ್ಲಿ ಲೇಬರ್ ಪ್ರಾಬ್ಲಮ್ ಬದು ಕೊಚ್ಚೋದು ಇದು ಅಂದ್ಬಿಟ್ಟು ಮಾಡಿದಾಗ ಅದು ತುಂಬಾ ಕಸ್ಕೊಂಡು ನೀರ್ಗಳೇ ನಿಲ್ಲಲ್ಲ ಸರ್, ಅದು ಒಂದಾಯ್ತ ಸರ್. ಮತ್ತೆ ಇನ್ನೊಂದೇನು, ಅದಕ್ಕೆ ಬದುಗೆ ಔಷಧಿ ಸಿಂಪಡಣೆ ಮಾಡಕ್ ಆಗಲ್ಲ. ಇನ್ನೊಂದೇನಂದ್ರೆ ಸರ್, ಇವಾಗ ನಮ್ಮ ಮೈಸೂರು ಜಂಟಿ ಕೃಷಿ ಇಲಾಖೆಯಿಂದ ಬೇಸಿಗೆ ಇದ್ರಲ್ಲಿ ದ್ವಿದಳ ಧಾನ್ಯಗಳು ಮತ್ತೆ ಚೆಂಬೆ ಮತ್ತೆ ಸಣಬು ಬೀಜ ಸಮರ್ಪಕವಾಗಿ ವಿತರಣೆ ಆಯ್ತಲ್ಲ ಸರ್. ಯಾಕೆಂದ್ರೆ ನಮ್ ಕಡೆ ಸುಮಾರು ಭತ್ತಗಳು ಇದಾಯ್ತಲ್ಲ ಸರ್, ಕಟಾವ್ ಆದಾಗ ತುಂಬಾ ಪರದಾಟ ಆಯ್ತು ಸರ್ ನಮ್ಗೆ ಎಲ್ಲ. ನಾವು ಅದು ಹಸಿರೆಲ್ಲೇ ಇದ್ ಮಾಡಿ ಅಂತ ನಿಮ್ ಕೃಷಿ ಇಲಾಖೆನ ನಮ್ಗೆ ಶಿಫಾರಸು ಮಾಡ್ತೀರಿ. ನಮಗ್ ಸಮರ್ಪಕವಾಗಿ ಅದು ಬೀಜಗಳು ಸಿಗ್ತಲ್ಲ, ಪ್ರೈವೇಟ್ ಅಲ್ಲಿ ಹೋದ್ರೆ ಒಂದಕ್ಕೆ ಡಬ್ಬಲ್ ಕೊಡ್ಬೇಕು ಸರ್. 2 ಪ್ರಶ್ನೆ ಸರ್. ಇಲ್ಲ ವೆಂಕಟೇಶ್ ಅವರೇ, ತುಂಬಾ ಒಳ್ಳೆ ಪ್ರಶ್ನೆಗಳು 2. ಒಂದು, ಗದ್ದೆಗಳಲ್ಲಿ ನೀವು ಬದುಗಳಿಗೆ ಕಳೆನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಗದ್ದೆಗಳ ಬದುಗಳು ಕುಸಿತವೆ ಅಂತಕ್ಕಂಥದ್ದು, ಎಸ್, ಇದು ಕೆಲವು ಭಾಗಗಳಲ್ಲಿ ಎಲ್ಲಿ ನಮಗೆ ಮರಳು ಜಮೀನು ಇರ್ತದೆ, ಮರಳು ಮಿಶ್ರಿತ ಜಮೀನು ಇರ್ತದೆ, ಅಲ್ಲಿ ಆ ಸಮಸ್ಯೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ತಾವು ದಯಮಾಡಿ ಆ ಬದುಗಳ ಮೇಲಿರ್ತಕ್ಕಂಥ ಹುಲ್ಲನ್ನು ಆಳುಗಳನ್ನ ಬಿಟ್ಟು ಕಟಾವು ಮಾಡಿಸಿ ಹಾಕಿದರೆ ತುಂಬ ಒಳ್ಳೆಯದು. ಎಲ್ಲಿ ಮರಳು ಮಿಶ್ರಿತ ಜಮೀನು ಇರೋದಿಲ್ಲ, ಗಟ್ಟಿ ಮಣ್ಣಿರ್ತದೆ, ಅಂಥ ಕಡೆಗಳಲ್ಲಿ ನೀವು ಲೇಬರ್ ಪ್ರಾಬ್ಲಮ್ ಇದ್ದರೆ ಕಳೆನಾಶಕವನ್ನು ಆಲ್ಟರ್ನೇಟಿವ್ ಆಗಿ ಉಪಯೋಗಿಸ್ಕೋಬೋದು. ಹಾಗಾಗಿ ಮಾದೇವ್ ಶೆಟ್ಟರಿಗೆ ಹೇಳಿದ್ದು ಪರ್ಯಾಯ ವಿಧಾನಗಳು. ಹಾಗಾಗಿ ಸರ್, ಇದು ಏನಾಗಿದೆ ಅಂದ್ರೆ 2-3 ತರ ಇದೆ. ರೌಂಡ್ ಅಪ್ ಅಂತ ಒಂಥರ ಇದೆ, ಈ ಡಬ್ಬರ 2-3 ತರ ಔಷಧಿ ಇದೆ. ಅದೇನಾಯ್ತದೆ ಸ್ಟ್ರಾಂಗ್ ಆಗಿ ಹೊಡೆದಾಗ ಈ ಕೆಲಸ ಆಯ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲ ಇಲ್ಲ, ಏನಾಗ್ತದೆ ಗೊತ್ತಾ ನಿಮ್ಗೆ, ಸ್ಟ್ರಾಂಗ್ ಆಗಿ ಹೊಡೆದಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಈ ರೌಂಡ್ ಅಪ್ ನ ಜಾಸ್ತಿ ಹಾಕಬಾರ್ದು. ಈ ರೌಂಡ್ ಅಪ್ ನಲ್ಲಿ ಎರಡು ರೀತಿ ಒಂದು ಬರ್ತದೆ, ಒಂದು 41% SL ಬರ್ತದೆ, ಇನ್ನೊಂದು 72% ಬರ್ತದೆ. ಇವೆರಡರಲ್ಲಿ ಕಡಿಮೆ ಇರ್ತಕ್ಕಂಥದ್ದನ್ನು ರೆಮಿಡಿ ಬಳಕೆ ಮಾಡ್ಕೊಳ್ಳಿ. ಪ್ಲಸ್ ಹಾಕಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಯೂರಿಯಾವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಒಂದು ಕ್ಯಾನ್ಗೆ ಅಂದರೆ 20 ಲೀಟರ್ ನೀರಿಗೆ ಒಂದು 3/4 kg ಒಂದು ಕೆ ಜಿ ಯೂರಿಯಾವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಣಗಿ ಹೋಗಿಬಿಡ್ತದೆ. ನಿಮ್ಗೆ ಏನೂ ಬೇಡ ಈ ವೆಂಕಟೇಶ್ವರೇ, ಒಂದು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಏನಾದರೂ ಈ ಗೋಮೂತ್ರ ಇದ್ದರೆ, ಗೋಮೂತ್ರವನ್ನು ಗೋಮೂತ್ರ ಇದ್ದರೆ ಒಂದು ಕ್ಯಾನ್ಗೆ, ಒಂದು 20 ಲೀಟ್ರ್ ಕ್ಯಾನ್ಗೆ 5 ಲೀಟ್ರ್ ಗೋಮೂತ್ರ ಮಿಕ್ಸ್ ಮಾಡ್ಕೊಳ್ಳಿ. ಏನು ಭಾಳ ಏರಿಯಾ ಏನು ಬೇಕಾಗಿಲ್ಲ. ಗೋಮೂತ್ರ 5 ಲೀಟ್ರ್ ಮಿಕ್ಸ್ ಮಾಡಿಕೊಂಡು 1 kg ಯೂರಿಯಾ ಹಾಕ್ಕೊಂಡು ಚೆನ್ನಾಗಿ ಸಿಂಪರಣೆ ಮಾಡಿ ಆ ಹುಲ್ಲೆಲ್ಲ ಕಂಪ್ಲೀಟಾಗಿ ಒಣಗೋಗ್ತದೆ. ಹಾಂ ವೆಂಕಟೇಶ್ ಅವರೇ, ಉತ್ತರ ದೊರೀತು ಅಂತ. ಏನ್ ಕುಮಾರ್ ಸರ್, ಒಂದ್ ನಿಮಿಷ ಸರ್, ಹೇಳಿ. ದಯವಿಟ್ಟು ಇಂತ ಕಾರ್ಯಕ್ರಮಗಳು ಒಂದೊಂದು ತಿಂಗಳಿಗಾರ ಒಂದೊಂದ್ ಸತಿ ಇದ್ ಮಾಡ್ಕೊಡಿ ಸರ್. ಖಂಡಿತ ಖಂಡಿತ, ಮಧ್ಯಾಹ್ನ ಮನವಿ ಮಾಡಿದೆ. ಹಾ ಖಂಡಿತ ಖಂಡಿತ ಬರುತ್ತೆ. ಇನ್ನೊಂದು ಇಲಾಖೆಯವರು ಮತ್ತೆ ಎಲ್ಲಾರನ್ನ ಕರೆಸಿ ಸರ್, ಫಾರೆಸ್ಟ್ ಅವರು ಎಲ್ಲ. ಖಂಡಿತ ಸರ್, ಧನ್ಯವಾದ ವೆಂಕಟೇಶ್ವರ. ವೆಂಕಟೇಶ್ವರ್, ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ತಾವು ಸರಿಯಾದ ಸಮಯದಲ್ಲಿ ನಮ್ಗೆ ಸಲ್ಲೆ ಬಿತ್ತನೆ ಬೀಜ ಸಿಗೋದಿಲ್ಲ. ಎಸ್ ಎಸ್, ಗೊತ್ತಿದೆ ಅದೇ ನನಗೆ. ಅದನ್ನು ನಾನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ. ಆದರೆ ಒಂದೇನಂತಂದರೆ, ಈಗ ಹಲವಾರು ಕಡೆ ಹಲವಾರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದೆ ಈಗ ಆಲ್ರೆಡಿ. ತಾವು ದಯಮಾಡಿ ಭೇಟಿ ನೀಡಿ ಈಗಲೇ ತೆಗೆದುಕೊಂಡು ಬಂದು ಸ್ಟಾಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಧನ್ಯವಾದಗಳು ವೆಂಕಟೇಶ್ ಅವರೇ. ಧನ್ಯವಾದ. ಕೆಳಗರೆ ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವಾಣಿಜ್ಯ ಪ್ರಕಟಣೆಗಳ ನಂತರ ಈ ನೇರ ಫೋನಿನ ಕಾರ್ಯಕ್ರಮ ಮುಂದುವರಿಯುತ್ತದೆ. ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ಬಸವ, ಈ ಹೊಸ ವರ್ಷದಾಗೆ ಹೊಸ ವ್ಯವಹಾರ ಶುರು ಮಾಡ್ತೀನಿ ಅಂತಿದ್ದೆ, ಮಾಡ್ದೇನು? ಅಯ್ಯೋ ಇಲ್ಲ ಚಿಕ್ಕಣ್ಣ, ಯಾವ ರೀತಿ ವ್ಯವಹಾರ ಮಾಡೋದು ಅನ್ನೋದ ಗೊಂದಲ. ವಿ ಎಸ್ ಟಿ ಟ್ರಾಕ್ಟರ್ ನಮ್ ಜಿಲ್ಲೆನಾಗೆ ಡೀಲರ್ಶಿಪ್ ಅವಕಾಶ ನೀಡ್ತೈತೆ. ವಿ ಎಸ್ ಟಿ ಟ್ರಾಕ್ಟರ್? ಹ್ಞೂ, ಅವ್ರದ್ದು 100 ವರ್ಷದ ಹಳೆ ಗ್ರೂಪ್, 50 ವರ್ಷಗಳಿಂದ ಟ್ರಾಕ್ಟರ್ ತಯಾರಿಕೆಯಲ್ಲಿ ಪರಿಣಿತರು. ಆಮೇಲೆ ಕಾಂಪ್ಯಾಕ್ಟ್ ಟ್ರಾಕ್ಟರ್ ನಲ್ಲಿ ಅವರೇ ಮೊದಲು. ಅವ್ರ ಹತ್ರ ಹಲವಾರು ಟ್ರಾಕ್ಟರ್ ಮಾಡೆಲ್ಗಳು ಲಭ್ಯ, 17 HP ಇಂದ 50 HP ಟ್ರಾಕ್ಟರ್ ಗಂಟ. ಹೌದಾ? ಈ ಹೂಡಿಕೆ ಮತ್ತು ಲಾಭ ಎಲ್ಲ ಹೆಂಗಣ? ಹೂಡಿಕೆನು ನ್ಯಾಯವಾದ ಹಾಗೆ ಲಾಭನು ಉತ್ತಮ. ಧನ್ಯವಾದ ಚಿಕ್ಕಣ. ಈಗಲೇ ವಿ ಎಸ್ ಟಿ ಟ್ರಾಕ್ಟರ್ ಡೀಲರ್ಶಿಪ್ಗೆ ಅರ್ಜಿ ಹಾಕ್ತೀನಿ. ಡೀಲರ್ಶಿಪ್ ಮಾಹಿತಿಗಾಗಿ 9686662906 ಸಂಖ್ಯೆಗೆ ಕರೆ ಮಾಡಿ. ರೈತ ಬಾಂಧವರೇ, ಮತ್ತೊಮ್ಮೆ ಈ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡಿದ್ದಾರೆ? ಹಲೋ ಹಲೋ, ನಮಸ್ಕಾರ ಸರ್. ಹಾ ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಕರೆ ಮಾಡಿದ್ದೀರಿ? ಬಿಸಿಹಳ್ಳಿಯಿಂದ. ಹೇಳಿ, ಹೆಸರು ಹೇಳಿ. ಹೆಸರು ಅಂಬೇಗೌಡ ಅಂತ ಸರ್. ಹಾ ಅಂಬೇಗೌಡ, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಾನು ಭತ್ತ ಕೂಡ ಉತ್ತಿದ್ದೆ. ಹ್ಮ್. ಭತ್ತ ಕಟಾವ್ ಆದ್ಮೇಲೆ ಹ್ಮ್ ಅದಕ್ಕೆ ಅಲ್ಜೋಳ ಹಾಕಿದ್ರೆ ಬರುತ್ತಾ ಚೆನ್ನಾಗಿ ಅಂತ ಕೇಳಿದೆ ಸರ್. ಅಲ್ಜೋಳ ಯಾವಾಗ್ಲೂ ಹಾಕಿರ್ಲಿಲ್ಲ. ಈಗ ಒಂಬೇಗೌಡ್ರೆ, ನಿಮ್ಮ ಜಮೀನಿನಲ್ಲಿ ಈಗ ಭತ್ತದ ಕುಳೆಯನ್ನ ಈಗ ಉತ್ತಿದ್ದೀರಿ. ದಯಮಾಡಿ ಅದಕ್ಕೆ ಮಿನಿಮಮ್ ಅಂದ್ರೂ ನಾವು 1 ತಿಂಗಳ ಗ್ಯಾಪ್ ಅನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಭತ್ತದ ಕುಳೆಗಳಲ್ಲಿ CN ರೇಷಿಯೋ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ಅದು ಕಳೆತು ಭೂಮಿನಲ್ಲಿ ಮಣ್ಣಾಗಲಿಕ್ಕೆ ನಮಗೆ ಸಾಕಷ್ಟು ಸಮಯ ಬೇಕಾಗ್ತದೆ, 1 ತಿಂಗಳ ಸಮಯ ಅವಕಾಶ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ದಯಮಾಡಿ ನಾನು ಒಂದು ಸಜೆಷನ್ ಕೊಡೋದೇನಂತಂದರೆ, ಈಗ ಅಲ್ಜೋಳವನ್ನು ಈಗೇನಾದರೂ ಹಾಕಿದ್ರಿ ಅಂತಂದರೆ ಇಮ್ಮಿಡಿಯೇಟಾಗಿ ಒಂದೆರಡು ಮಳೆ ಬಂತು ಅಂತಂದರೆ ಶೀತ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಆ ನಿಟ್ಟಿನಲ್ಲಿ ದಯಮಾಡಿ ಅಲ್ಜೋಳ ಬೇಡ ಅಥವಾ ಮೆಕ್ಕೆಜೋಳ ಬೇಡ. ಅಲ್ಲಿಗೆ ನೀವೇನು ಮಾಡಬೇಕು ಅಂತಂತಂತಂದರೆ, ಒಂದು ಸ್ವಲ್ಪ ಈ ಪಲ್ಸಸ್, ಈ ದ್ವಿದಳ ಧಾನ್ಯದ ಬೆಳೆಗಳು, ಹೆಸರು ಅಥವಾ ಉದ್ದು ಅನ್ನ ಹಾಕೊಂಡ್ರೆ ತುಂಬ ಒಳ್ಳೇದು. ಹೌದು, ಅದಕ್ಕೆ ನಿಮ್ಗೆ ತುಂಬ ಅನುಕೂಲ ಆಗ್ತದೆ. ಉದ್ದ ಹಾಕೊಂಡ್ರೆ ನಿಮ್ಗೆ ತುಂಬ ಸಾರಜನಕ ಸ್ಥಿರೀಕರಣ ಆಗ್ತದೆ, ಸೊಪ್ಪು ಉದ್ರಿ ಒಳ್ಳೆ ಗೊಬ್ಬರ ಆಗ್ತದೆ. ಧನ್ಯವಾದಗಳು ಅಂಬೇಗೌಡ್ರೆ. ರೈತ ಬಾಂಧವರು, ಈಗ ಏನೇ ಆದರೂ ಬೇಸಿಗೆ ನಾವು ಕಟಾವನ್ನು ತೆಗೆದುಕೊಂಡು ನಮ್ಮ ಕೆಲವೊಂದು ಕಡೆ ಅಂದರೆ ನೀರಾವರಿ ಇಲ್ಲದೇ ಇರತಕ್ಕಂತಹ ಪ್ರದೇಶಗಳಲ್ಲಿ ನಾವೇನು ಬೆಳೆಯನ್ನು ಸದ್ಯಕ್ಕೆ ಹಾಕಿಲ್ಲ, ಮತ್ತು ಬೆಳೆಯನ್ನು ನಾವು ಮಾಡಬೇಕು, ಏನಾದರೂ ಒಂದು ಬಿತ್ತನೆ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿರ್ತೀವಿ. ಅದಕ್ಕೂ ಮುಂಚೆ ಮಣ್ಣು ಪರೀಕ್ಷೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಮಣ್ಣು ಪರೀಕ್ಷೆಗೆ ಬಹಳ ಸಕಾಲ. ಡಾಕ್ಟರ್ ಮಮತಾ ಅವರೇ ಹೇಳಿ, ಮಣ್ಣು ಪರೀಕ್ಷೆಯ ವಿಧಾನಗಳು ಹೇಗೆ ಮಾಡಿಸ್ಬೇಕು ರೈತರು, ಅದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿ. ಓಕೆ, ರೈತ ಬಾಂಧವರೇ, ಈಗ ಮಣ್ಣಿನ ಗುಣಧರ್ಮ, ಈಗ ಮಣ್ಣು ಪರೀಕ್ಷೆ ಅಂತಂದರೆ ಯಾಕಪ್ಪ ಮಾಡಬೇಕು ಅಂತಂದರೆ ಮಣ್ಣಿನ ಗುಣಧರ್ಮ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಯಾಕಂತಂದರೆ ಮಣ್ಣಿನಲ್ಲಿ ಪರೀಕ್ಷೆ ಮಾಡಿಸಿದಾಗ ಸೂಕ್ತ ರಸಗೊಬ್ಬರವನ್ನು ಹಾಕಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಯಾವುದೇ ಪೋಷಕಾಂಶದ ಕೊರತೆ ಇದ್ದರೂ ಸಹ ಕೆಲವೊಮ್ಮೆ ಬೆಳೆಗಳಲ್ಲಿ ಬೆಳೆಗಳು ಸುಟ್ಟಂತೆ ಕಾಣಿಸುತ್ತೆ. ಆದರೆ ರೈತರು ಏನು ತಿಳ್ಕೊತಾರೆ, ಅದರಿಂದ ಏನೋ ರೋಗ ಬಂದಿದೆ ಅಂತ ತಿಳ್ಕೊಬಿಟ್ಟು ಸಿಂಪರಣೆ ಹೋಗ್ತಾರೆ. ಆದರೆ ಅದು ಪೋಷಕಾಂಶದ ಕೊರತೆಯಿಂದಲೂ ಸಹ, ಈಗ ಸಾಮಾನ್ಯವಾಗಿ ಮುಸ್ಕಿನ ಜೋಳ ಇಂಥ ಬೆಳೆಗಳಲ್ಲಿ ಕೆಳಭಾಗದ ಎಲೆಗಳು ಹಳದಿ ಆಗ್ತಾ ಬಂತಂದರೆ ಅದು ಸಾರಜನಕದ ಕೊರತೆಯಿಂದ ಈ ರೀತಿ ಒಂದು ಕಾಣಿಸ್ಕೊಳ್ಳುತ್ತೆ ಬೆಳೆಗಳಲ್ಲಿ. ಆದ್ದರಿಂದ ಈ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಅವಶ್ಯವಾಗಿದೆ. ಈಗ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ರೈತರು ತಮ್ಮ ಜಮೀನಲ್ಲಿ ಮಾಡಬೇಕಂತಂದರೆ ತಮ್ಮ ಜಮೀನನ್ನು ಮೊದಲು ವಿಂಗಡಣೆ ಮಾಡ್ಕೋಬೇಕಾಗತ್ತೆ. ಅದು ಮೇಲಿನ ಜಮೀನ ಅಥವಾ ಕೆಳಗಿನ ಜಮೀನ ಅಥವಾ ಗೊಬ್ಬರ ಹಾಕಿದ ಜಮೀನಾಗಿರುತ್ತಾ ಅಥವಾ ನೀರಾವರಿ ಮಾಡಿರೋದ ಜಮೀನಾಗಿರುತ್ತಾ, ಆ ರೀತಿ ಒಂದು ವಿಂಗಡಣೆ ಮಾಡ್ಕೊಂಡ್ಬಿಟ್ಟು ಅಂಥ ವಿಂಗಡಣೆ ಮಾಡ್ಕೊಂಡಂಥ ಜಮೀನುಗಳಲ್ಲಿ ಪ್ರತ್ಯೇಕವಾದ ಒಂದು ಮಣ್ಣು ಮಾದರಿಗಳನ್ನು ತೆಗಿಬೇಕಾಗತ್ತೆ. ಈ ಮಣ್ಣು ಮಾದರಿನ ತೆಗೆಯುವಾಗ ತಮ್ಮ ಜಮೀನಿನಲ್ಲಿ ಜಿಗ್ಜಾಗ್ ಆಕಾರದಲ್ಲಿ ಹೋಗಬೇಕಾಗತ್ತೆ ತಾವುಗಳು. ಅಂಥ ಜಿಗ್ಜಾಗ್ ಆಕಾರದಲ್ಲಿ 8-10 ಕಡೆ, ಒಂದು ಎಕರೆಗೆ ಸಾಮಾನ್ಯವಾಗಿ ಒಂದು 8-10 ಕಡೆ ಮಾದರಿಗಳನ್ನು ತೆಗಿಬೇಕಾಗತ್ತೆ. ಆ ಮಾದರಿನ ಹೇಗೆ ತೆಗಿಬೇಕಂತಂದರೆ ಒಂದು ಅಡಿ ಆಳದಕ್ಕೆ ಒಂದು ವಿ ಆಕಾರದಲ್ಲಿ ಒಂದು ಗುಂಡಿಯನ್ನು ತೆಗೆದುಬಿಟ್ಟು ಅದರಲ್ಲಿ ಒಂದು ಸೈಡಿನ ಒಂದು ಪದರ ಒಂದು ಇಂಚು ಪದರಿನ ಮಣ್ಣನ್ನು ಆಯ್ಕೆ ತಕ್ಕೋಬೇಕಾಗತ್ತೆ. ಆ ರೀತಿ ಒಂದು 8-10 ಕಡೆ ಒಂದು ಸಂಗ್ರಹಣೆ ಮಾಡ್ಕೊಂಬಂದಂಥ ಮಣ್ಣನ್ನು ಒಂದು ಕಡೆ ಹಾಕೋ ರಾಶಿ ಹಾಕ್ಕೊಂಡ್ಬಿಟ್ಟು ಅದು ಸುಮಾರು 1 kgಗಿಂತ ಜಾಸ್ತಿ ಆಗಿರುತ್ತೆ. ಅಂಥ ಒಂದು ಮಣ್ಣನ್ನು, ಅಷ್ಟು ಮಣ್ಣನ್ನು ನಾವು ಮಣ್ಣು ಪರೀಕ್ಷೆಗೆ ಪ್ರಯೋಗಾಲಯಕ್ಕೆ ಕಳ್ಸೋಕ್ಕೆ ಆಗಲ್ಲ. ಹಾಗಾಗಿ ಒಂದು 1/2 kg ಮಣ್ಣಷ್ಟು ಮಾತ್ರ ಸಾಕಾಗತ್ತೆ ಒಂದು ಎಲ್ಲ ಒಂದು ಪ್ರತಿನಿಧಿಸುವಂಥ ಮಣ್ಣನ್ನು ನೀವು ಮಾಡಬೇಕಂತಂದರೆ ಈ ಒಂದು ಸಂಗ್ರಹಣೆ ಮಾಡ್ಕೊಂಡು ಬಂದಂಥ ಮಣ್ಣನ್ನು ಒಂದು ಕಡೆ ರಾಶಿ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ವೃತ್ತಾಕಾರದಲ್ಲಿ ಹರಡಬೇಕು. ವೃತ್ತಾಕಾರವಾಗಿ ಹರಡಿಕೊಂಡು ಅದನ್ನು 4 ಭಾಗ ಮಾಡ್ಕೋಬೇಕಾಗತ್ತೆ. 4 ಭಾಗ ಮಾಡಿ ಎದ್ರ ಬದ್ರ 2 ಭಾಗನ ತೆಗೆದುಬಿಟ್ಟು ಇನ್ನುಳಿದ 2 ಭಾಗಗಳನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಅದೇ ರೀತಿ ವೃತ್ತಾಕಾರ ಮಾಡಬೇಕು. ಈ ರೀತಿ 1/2 kg ಮಣ್ಣು ಬರುವವರೆಗೆ ಮಾಡ್ಕೊಂಡ್ಬಿಟ್ಟು ಹಾಗೆ ಬಂದಂಥ 1/2 kg ಮಣ್ಣನ್ನು ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ಲೇಬಲನ್ನು ಸಹ ಹಾಕಬೇಕಾಗತ್ತೆ. ಅಂದರೆ ತಮ್ಮ ಹೆಸರು, ರೈತರು ನಿಮ್ಮ ಹೆಸರು ಇರ್ಬೋದು, ಜಮೀನಿನ ಸರ್ವೆ ನಂಬರು, ಯಾವ ಬೆಳೆ ಬೆಳೀತಾ ಇದ್ರಿ, ಮೊದಲು ಯಾವ ಬೆಳೆ ಹಾಕಿದ್ರಿ, ಮುಂದೆ ಯಾವ ಬೆಳೆ ಹಾಕುವಂಥ ಒಂದು ಯೋಜನೆ ಇದೆ, ಇಂಥ ಎಲ್ಲ ಮಾಹಿತಿಯನ್ನು ತಮ್ಮ ಗ್ರಾಮ ಹೋಬಳಿ ಎಲ್ಲವನ್ನು ಹಾಕ್ಬಿಟ್ಟು ಒಂದು ನಿರ್ದಿಷ್ಟವಾದ ಒಂದು ತಮ್ಮ ವಿವರಗಳನ್ನು ಅದರಲ್ಲಿ ಹಾಕ್ಬಿಟ್ಟು ಲೇಬಲನ್ನು ಹಾಕ್ಬಿಟ್ಟು ನೀವು ಪ್ರಯೋಗಾಲಯಕ್ಕೆ ಕಳಿಸ್ಬೇಕು. ತಮ್ಮಲ್ಲಿ ಪ್ರಶ್ನೆ ಬಂದಿರ್ಬೋದು ಎಲ್ಲಿ ಅದನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಈಗ ನೀವು ಕಳಿಸ್ಬೇಕಂತಂದರೆ ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಮಣ್ಣು ಪರೀಕ್ಷಾ ಕೇಂದ್ರ ಇದೆ ನಜರ್ಬಾದಲ್ಲಿ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲೂ ಸಹ ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ, ಮತ್ತು ತೋಟಗಾರಿಕಾ ಕಾಲೇಜು ಇಲ್ವಾಲದಲ್ಲೂ ಸಹ ಮಾಡಿಕೊಡ್ತಾರೆ, ಮತ್ತು ಬನ್ನಿ ಮಂಟಪದ ಹತ್ರ ಒಂದು ODP ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿಯೂ ಸಹ ನಿಮಗೆ ಮಣ್ಣು ಮಾದರಿಗಳನ್ನು ತಗೊಂಡು ಹೋದರೆ ಅವರು ಸಹ ನಿಮಗೆ ಮಣ್ಣು ಪರೀಕ್ಷೆನ ಮಾಡಿಕೊಡ್ತಾರೆ. ಇನ್ನೊಂದು ಪ್ರಶ್ನೆನೂ ಬಂದಿರ್ಬೋದು, ಹಾಗಾದರೆ ನಿಮ್ಮ ಜಮೀನಲ್ಲಿ ಮಣ್ಣು ತೆಗಿತೀರಾ, ಎಲ್ಲಿ ತೆಗಿಬಾರ್ದು ಅನ್ನೋದು ಸಹ ತಮಗೆ ಗೊತ್ತಿರಬೇಕಾಗತ್ತೆ. ಸಾಮಾನ್ಯವಾಗಿ ನಿಮ್ಮ ಜಮೀನಲ್ಲಿ ಮರ ಇತ್ತಂತಂದರೆ ಮರದ ಕೆಳಗೆ ನೀವು ಮಣ್ಣು ಸಂಗ್ರಹಣೆ ಮಾಡಬಾರ್ದು, ಮತ್ತು ಕಾಂಪೋಸ್ಟ್ ಗುಂಡಿ ಹತ್ತಿರದಲ್ಲಿದ್ದರೆ ಅಲ್ಲೂ ಸಹ ತೆಗಿಬಾರ್ದು, ಕೃಷಿ ಹೊಂಡ ಅಥವಾ ಬದುಗಳ ಪಕ್ಕದಲ್ಲಿ ಇಂಥ ಸ್ಥಳಗಳಲ್ಲಿ ಮಣ್ಣು ಮಾದರಿಗಳನ್ನು ತೆಗಿಬಾರ್ದು. ಯಾಕೆಂದರೆ ಅಲ್ಲಿ ನಿಮಗೆ ತೆಗೆದಂಥ ಮಾದರಿ ನಿಮ್ಮ ಜಮೀನಿಗೆ ಪ್ರತಿನಿಧಿ ಆಗಿರೋದಿಲ್ಲ. ಹಾಗಾಗಿ ಇಂಥ ಸ್ಥಳಗಳನ್ನು ಬಿಟ್ಟು ಉಳಿದಂಥ ಪ್ರದೇಶದಲ್ಲಿ ಮಣ್ಣು ಮಾದರಿಯನ್ನು ಸಂಗ್ರಹಿಸಬಹುದು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೌದು ಹೌದು ರೈತ ಬಾಂಧವರೇ, ಈ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಕರೆಗಳು ಬರ್ತಾ ಇದಾವೆ. ಹಲೋ ಹಲೋ ಹೇಳಿ ಸರ್. ಹಾ ನಮಸ್ತೆ, ಹೇಳಿ, ಯಾರು ಮಾತಾಡ್ತಾರೆ ಅದರಿಂದ? ರೇಡಿಯೋ ರಮೇಶ್, ಶ್ರೀರಂಗಪಟ್ಟಣ ತಾಲೂಕು ಪಾಲೇಳಿ. ಹಾ ರಮೇಶ್ ಅವರೇ ಹೇಳಿ, ಈಗ ನಮ್ಮ ಡಾಕ್ಟರ್ ಯೋಗೇಶ್ ಸರ್ ಇದ್ದಾರೆ, ಡಾಕ್ಟರ್ ಮಮತಾ ಮೇಡಮ್ ಇದ್ದಾರೆ. ನಿಮ್ಮ ಮಣ್ಣು ಪರೀಕ್ಷೆ ಬಗ್ಗೆ ಹೇಳ್ತಾ ಇದ್ರು ಮೇಡಮ್. ಹೇಳಿ ಸರ್. ಇದು ಸಕಾಲ ಅಂತ ಹೇಳಿ, ಮಣ್ಣು ಪರೀಕ್ಷೆಗೆ ಸಕಾಲ ಅಂತ ರೈತರಿಗೆ. ಮುಂಗಾರಿಗೆ ಮಳೆ ಬರೋದಕ್ಕಿಂತ ಮುಂಚೆ ಇದು ಒಂದು ಮಣ್ಣು ಮಾದರಿ ತೆಗೆಯಕ್ಕೆ ತುಂಬಾ ಸಕಾಲವಾಗಿದೆ. ಹಾಗಾಗಿ ಇಂಥ ಟೈಮಲ್ಲಿ ತೆಗೆದ್ರೆ ನಿಮಗೆ ಒಂದು ಮೊದಲೇನೆ ಒಂದು ಫಲಿತಾಂಶ ತಗೊಂಡ್ಬಿಟ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ನೀವು ಮುಂದಿನ ಬೆಳೆಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಈ ವಿಷಯ ಬಗ್ಗೆ ವಿವರ ಕೊಟ್ಟಿರೋದು ಸರ್. ಹಾ ಹೇಳಿ. ಹಾ ರಮೇಶ್ ಅವರೇ ಕೇಳಿ, ಪ್ರಶ್ನೆ ಕೇಳಿ. ಹಲೋ ಹೇಳಿ ಹೇಳಿ ರಮೇಶ್ ಅವರೇ. ಪಾಲೇಳಿಯಿಂದ ರೇಡಿಯೋ ರಮೇಶ್ ಮಾತಾಡ್ತಾರೆ ಸರ್. ಹಾ ಗೊತ್ತಾಯ್ತು ರೇಡಿಯೋ ರಮೇಶ್ ಅವರೇ, ಹೇಳಿ ಪ್ರಶ್ನೆ ಕೇಳಿ. ಮತ್ತೆ ಸ್ವಾಗತ. ಹಾ ಖಂಡಿತ, ನಿಮ್ಗೆ ಸ್ವಾಗತ. ಹೇಳಿ. 1.5 ಗಂಟೆ ಟೈಮ್ ಟ್ರೈ ಮಾಡಿದ್ರೆ ಸಿಕ್ಲಿಲ್ಲ, ಅದರಿಂದ ರೇಡಿಯೋ ಫ್ರೆಂಡ್ಸ್ಗೆ ಆರ್ಥಿಕ ಸ್ವಾತ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಿ. ಹೌದು ಸರ್, ಕೇಳ್ತಾ ಇದ್ವಿ, ಕೇಳಿದಾರಾಗಿ ಇರೋದು ನಾವು ರೇಡಿಯೋ ರಮೇಶ್ ಅಂತ. ಮೈಸೂರು ಹಾಕ. ಹೌದು ಹೌದು ಖಂಡಿತ. ಕೇಳಿ, ನೀವು ಪ್ರಗತಿಪರ ರೈತ ಪಾಲೇಳಿ ಸರ್, ಗೋವಿಂದರಾಜ್ ಅವ್ರೆಲ್ಲ ಬಂದು ಬರ್ತಾ ಇರ್ತೀನಿ ನಾನು. ನೀವು ಒಬ್ಬ ಪ್ರಗತಿ, ನಮ್ಮ ಪಾಲೇಳಿ ಹತ್ರ ಲಕ್ಷ್ಮೀಪುರ ಪಕ್ಕನ ವೆಂಕಟೇಶ್ ಜಮೀನ್ ಪಕ್ಕನೇ ನಾನು. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಕಟಾವು ಮಾಡೋ ಬದ್ಲ ಕಟಾವು ಮಾಡೋ ದಿವಸನೇ ಚೆಂಬೆ ಹೆಚ್ಚಿದೆ ಸರ್. ಓ ಗುಡ್. ಭಾರಿ ಚೆನ್ನಾಗಿ ಬಂದಿತ್ತು. ಸುಮಾರು ಜನ ಬಂದ್ ನೋಡಿದ್ರು, ವೆರಿ ನೈಸ್. ಉಳುಮೆ ಮಾಡಿಕ್ಕಾಗದ್ರೆ ಟ್ರಾಕ್ಟರ್ ನೋಡಿದ್ವಿ. ಓಕೆ, ಸುಮಾರು ಜನ ರೈತರುಗಳು ಚೆಂಬೆನ ಈಗ ಅತ್ತಗಿತ್ತ ಇದ್ಮಾಬಿಟ್ಟು ಮಾಡಿದ್ರು, ಉಳುಮೆನ ಮಾಡಿದ್ರಿ ಮಾಡಿದ್ರಿ ಅಂತ. ನಾವು ನಾಗನಹಳ್ಳಿ ಫಾರಂ ಬಂದಾಗ ವಿ ಸಿ ಫಾರಂ ಹೋದಾಗ ಸಲಹೆ ಕೊಟ್ಟಿದ್ರು ಗೋವಿಂದ ಸರ್ ಅವರೆಲ್ಲ. ನಾನು ಅದೇ ತರ ಕಸ ಮಾಡೋ ದಿವಸ ಇರ್ತಿದ್ದೆ, ಒಂದ್ 40 kg ನಾ ಒಂದು ಕಲೆಕ್ಟ್ರಿಗೆ ಇಲ್ಲ ಅನ್ನಂಗ್ ಬೆಳೆದಿತ್ತು. ರೈತ ಬಂದರು ಅದೇ ಚಾವಿ ಕೆರ್ಚ್ಬಿಟ್ಟು ನಮ್ಮ ಎಂಟೇಸ್ ಹೇಳ್ದಂಗೆ ಚೆಂಬೆ ಸಿಗ್ತಾ ಇಲ್ಲ, ಈ ಸಕಾಲದಲ್ಲಿ ಸಿಗಿಕ್ಕಿಲ್ಲ. ಅದರ ಹೆಚ್ಚಿನ ರೀತಿಲಿ ನಮ್ಗೆ ಅವಕಾಶ ಸಿಗಂಗೆ ಅವಕಾಶ ಮಾಡ್ಕೊಡಿ ಸರ್. ಎಸ್, ಆಯ್ತು ಆಯ್ತು ರಮೇಶ್. ಚೆಂಬೆ ನಾವು ಹೋಗಿ ಕಟಾವ್ ಮಾಡ್ಬಿಟ್ಟು ಹೋಯ್ತು ಅಂದ್ರೆ ಇಲ್ಲ ಇಲ್ಲ ಇನ್ನೇನ್ ಬರ್ತದೆ ಅಂತಾರೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊ ಹೋದ್ರೆ ಸೀರೆ ಹೋಯ್ತು ಅಂತಾರೆ. ಎಷ್ಟಿನ ಸಂಖ್ಯೆಯಲ್ಲಿ ತಂದ್ಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಓಕೆ, ಮಾಡ್ತೀವಿ ಖಂಡಿತ. ಈ ಈ ಬೇಸಿಗೆ ಬೆಳೆ ಬಗ್ಗೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ರಮೇಶ್ ಅವರು ನಿಮ್ಗೆ? ಏನಿಲ್ಲ ಸರ್, ಏನಿಲ್ಲ. ಹಾಗೆ ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ಜಯರಾಮ್ ಅವರು ಸರ್, ಮಂಡ್ಯ ತಾಲೂಕು ಗುದ್ದಾಬಳ್ಳಿ ಸಾವಯವ ಕೃಷಿ ಜಯರಾಮ್ ಅಂದ್ಬಿಟ್ಟು ಸರ್. ಜಯರಾಮ್ ಅವರೇ, ಕೇಳಿ, ಏನ್ ಪ್ರಶ್ನೆ ಇದೆ ನಿಮ್ದು? ಯೋಗೇಶ್ ಸರ್ ಮತ್ತು ಹೇಮಂತ್ ಕುಮಾರ್ ಮಮತಾ ಮೇಡಮ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ ಜಯರಾಮ್ ಅವರೇ. ಆಕಾಶವಾಣಿ ಅವರು ಸಹ ದಿನನಿತ್ಯ ನಮ್ ಕೇಳ್ಕೊಂತ ಅಂದ್ರೆ ತುಂಬಾ ಬಹಳ ಸಂತೋಷ ಸರ್. ಇನ್ಯಾವುದು ನಮ್ದು ಸಿಗುದಿಲ್ಲ. ಅದಕ್ಕೋಸ್ಕರ ಸರ್ ಈಗ ನಮ್ ರೈತರಲ್ಲಿ ಒಂದ್ ಮನವಿ ಸರ್. ಏನೇ ಬೆಳೆದ್ರು ಬರ್ತಾವ